ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ. ಗಾಡ್ಯಾಗ ಹಾಕ್ತೀರಿ ಗೊಬ್ಬರ ಎಲ್ಲ, ಅದಕ್ಕ ಕಟ್ಟತೀರಿ ಹರಕ ಚೀಲ, ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತದ ಗೊಬ್ಬರ ನೋಡ್ರಿ. ಇದಕ್ಕ ಅಂತಾರ ನಡೆದಾಡು ತಿಪ್ಪಿ, ಮಾಡ್ಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ. ಿ ಮನಿ ಕಡೆ ಸರ ಸರ ಬೆರಕನಿಲ್ಲಂದ್ರ ಮಣ್ಣಾಗ ಗೊಬ್ಬರ, ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ, ಮಾಡ್ಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ, ನಿನಗ ಒಂಚೂರ, ನಿನಗ ಒಂಚೂರ. ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ.

ಸಾಗರವು ಹೆಚ್ಚಿರಲು ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು ಬಾಯಿ ಬಾಯಿಗೂನಿಸಲು ತಿನ್ನಿಸಲು ಕೂಳಿನ ಬೇಡಿಕೆ ಹೆಚ್ಚಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಹಸಿರು ಕ್ರಾಂತಿಯ ಹೊನ್ನ ಬಣ್ಣದ ಆಸೆ ಎಲ್ಲರಲ್ಲಿ ಮೂಡಿರಲು ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು ತುಂಬಿತು ಜನರೆಲ್ಲರ ಹೊಟ್ಟೆ ಬರಿದಾಯಿತು ಭೂಮಿಯ ತಟ್ಟೆ ಬರಿದಾಯಿತು ಭೂಮಿಯ ತಟ್ಟೆ ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ದಿನದಲ್ಲಿ ಬೇಸಾಯವದು ಬಹಳ ಮುಂದೆ ಹೋಗುವುದು ಆದರೆ ಏನು ಆಗಿದೆ ಎಂದರೆ ಆರೋಗ್ಯವೇ ಹೋಗುವುದು ಉಣಲು ಉಡಲು ಸಾಕಷ್ಟಿದ್ದರೂ ಮೊದಲಿನ ಕಸುವು ಹೋಗುವುದು ಮುಂದೆ ನಮ್ಮ ಮಕ್ಕಳಿಗೊಂದು ಉತ್ತಮ ಭೂಮಿ ಬೇಕುವುದು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಸಾವಯವ ಕ್ರಾಂತಿಯ ಸಫಲತೆಗಾಗಿ ಎಲ್ಲರ ಮನಸ್ಸು ಮಿಡಿದಿರಲು ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರಕ್ಕೆ ಆರೋಗ್ಯ ಸಿಗಬಹುದು ಸಂಭ್ರಮ ಮರಳಿ ಬರಬಹುದು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ಬೆಳೆದಿತ್ತು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಬೆಟ್ಟ